50 ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆ ಒಳಗೆ ಶೇಕಡಾ 20% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ, ಸೊಲ್ಲಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ರು ಯುವ ಕೃಷಿಕರು ಇದ್ದಾರೆ, ಅವರ ಪರಿಚಯವನ್ನ ನಾವು ಇವತ್ತ ಮಾಡಿಕೊಳ್ಳೋಣ. ಕೃಷಿ ಮತ್ತು ಹೈನುಗಾರಿಕೆಯೊಳಗೆ ಅನುಭವ ಇರುವಂತಹ ಭಾಲ್ಕಿ ತಾಲೂಕು ಕಣಜಿ ಗ್ರಾಮದ ರಾಮಣ್ಣ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳು ಏನದಾವ, ಏನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಕೃಷಿಯನ್ನ ಮಾಡಿ ಮುಂದೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ ಸರ್. ಕೃಷಿ ಮಾಡ್ತಾ ಇದ್ದೀರಿ, ತಾವು ಯಾವಾಗಿಂದ ಮಾಡ್ತಾ ಇದ್ದೀರಿ ಕೃಷಿ? ನಾನು ಸಾಮಾನ್ಯವಾಗಿ 8ನೇ ತರಗತಿಗೆ ಸೇರಿದಾಗಿನಿಂದ ನಮ್ಮ ತಂದೆ ಜೊತೆ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದದ್ ಸರ್. ತಂದೆ ಜೊತೆ ಎಲ್ಲ ಆಗಾಗ ಪೂರೈಕೆ ಕೆಲಸಕ್ಕಾಗಿ ಹೋಗ್ತಿದ್ದೆ. ನನ್ನ ಆಸಕ್ತಿ ಸುಮಾರು 1995 ಕೃಷಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ಬಿತ್ತು ಸರ್. ಆದರೆ ತಂದೆ ಸಪೋರ್ಟ್ ಮಾಡ್ತಾ ಮಾಡ್ತಾ 2005 ಬಂದೆ. ಆಮೇಲೆ ತಂದೆಯವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿವರೆಗೆ ನಂದು BSc B.Ed. ಕಂಪ್ಲೀಟ್ ಆಗ್ತು. ನಾನು ಶಿಕ್ಷಕ ಸೇವೆ ಸಲ್ಲಿಸುತ್ತಾ ನನ್ನ ಇರುವಂತಹ 6 ಎಕರೆ ಜಮೀನಿನಲ್ಲಿ ನಾ ತಂದೆಯವರ ಜವಾಬ್ದಾರಿಯನ್ನು ತೆಗೆದುಕೊಂಡು ತಂದೆಯವರಿಗೆ ಹೈನುಗಾರಿಕೆಗೆ ಒಪ್ಪಿಸಿ ಈಗ 2005-06 ಕೃಷಿ ಕ್ಷೇತ್ರದಲ್ಲಿ ನಾನೇ ಕೆಲಸ ಮಾಡ್ತಾ ಬಂದಿನಿ ಸರ್. ಅಂದ್ರೆ ಶಿಕ್ಷಕರಾಗೋದ್ರ ಜೊತೆಗೆ ಕೃಷಿನೂ ಮಾಡ್ತಾ ಇದ್ದೀನಿ ಸರ್. 6 ಎಕರೆ ಒಳಗೆ ಏನೇನು ಮಾಡ್ತಾ ಇದ್ದೀರಿ? ಪ್ರಸ್ತುತವಾಗಿ 3 ಎಕರೆದಲ್ಲಿ ಕಬ್ಬಿದೆ ಸರ್. 1 ಎಕರೆ ತೊಗರಿ ಇತ್ತು, ರಾಶಿ ಆಗ್ತದೆ ಸರ್. 1 ಎಕರೆಯಲ್ಲಿ ಕಡಲೆ ಮತ್ತು ಕುಸುಬೆ ಮಿಶ್ರ ಬೇಸಾಯ, 1 ಎಕರೆಯಲ್ಲಿ ಜೋಳ ಇದೆ ಸರ್. ಕಬ್ಬು ಯಾವ್ಯಾವ ತಳಿ ಬೆಳೀತಾ ಇದ್ರಿ, ಎಷ್ಟು ಏನು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಮ್ದು 3 ಎಕರೆಯಲ್ಲಿ ಅಶೋಕ ತಳಿನೇ ಇದೆ ಸರ್. ನಮ್ಮ ಒಂದು ಆ ಭೂಮಿಗೆ ಎಲ್ಲಾ ತಳಿಗಳು ಬೆಳೆಸಿ ನಮ್ಗಿಂತ ಅನುಭವ ಇರತಕ್ಕಂತಹ ರೈತರೆಲ್ಲ ಬೆಳೆಸಿದ ಪ್ರಮಾಣದಲ್ಲಿ ನಮ್ಮದೇ ಕ್ವಾಲಿಟಿಯ ರೂಪದಲ್ಲಿ ಇರತಕ್ಕಂಥ ಇತರ ಭೂಮಿಯಲ್ಲಿ ಅಶೋಕ ತಳಿಯನ್ನು ಉತ್ತಮ ರೀತಿಯಲ್ಲಿ ಫಸಲನ್ನು ಬಂದಿದ್ದನ್ನು ನೋಡಿ ಅದೇ ಆಯ್ಕೆ ಮಾಡಿಕೊಂಡು 3 ಎಕರೆಯಲ್ಲಿ ಸಂಪೂರ್ಣವಾಗಿ ಅಶೋಕ ತಳಿಯನ್ನೇ ನಾನು. ನಮ್ಮೂರಲ್ಲೇ ಪಡೆದಿದ್ದೇವೆ ಸರ್, ಬೇರೆ ಹಿರಿಯ ಒಂದು ರೈತರ ಬಳಿ ಪಡೆದು ನಾನು ಲವಣಿ ಮಾಡೀನಿ ಸರ್. ಎಷ್ಟು ಇಳುವರಿ ಅದೆಷ್ಟು ಬರ್ತಾ ಇದೆ ನಿಮಗೆ? ಈಗ ಸಲ ನಾನು ಸ್ವಲ್ಪ ಲವಣಿ ಮಾಡ್ಲಕ್ ಲೇಟ್ ಆಯ್ತು ಸರ್. ಹೋದ ಸಲನೆ ನನ್ನ ಬಳಿ ಮೊದಲ ಒಣಭೂಮಿ ಕೃಷಿ ಮಾಡ್ತಿದ್ದೆ. ಹೋದ ಸಲ ನಾನು ಫೆಬ್ರವರಿಯಲ್ಲಿ 2 ಬೋರ್ವೆಲ್ಗಳನ್ನು ಹಾಕ್ಸಿದ್ದೀನಿ ಸರ್. ಅದಕ್ಕ ಸುಮ್ನೆ 1 ವರ್ಷ ವೇಸ್ಟ್ ಕೂಡದ್ ಬೇಡ ಅಂತ ಲವಣಿ ಮಾಡ್ಲಿಕ್ಕೆ ಮಾರ್ಚ್ ನಲ್ಲಿ ಟೈಮ್ ಹೋದ್ ಸರ್. ಈ ಮಾರ್ಚ್ ನಲ್ಲಿ ಲವಣಿ ಮಾಡಿದ್ರು ಕೂಡ ಈಗ ಕಬ್ ಕಟಿಂಗ್ ಬಂದಿದೆ ಸರ್, ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ಕಾಗಿ ಈಗ್ನೂ ಕೂಡ ಪರ್ ಎಕರ್ 60 ಟನ್ ಬರಬಹುದಂತ ಅಂದಾಜ ಇದೆ ಸರ್. 60 ಟನ್ 1 ಎಕರೆಗೆ ಬರುತ್ತೆ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ವಿಚಾರ ಕೂಡ ಅದ ವಿಚಾರ ಇದೆ ಸರ್. ಶುಗರ್ ಮಾರ್ಚ್ ನಲ್ಲಿ ಏಪ್ರಿಲ್ ನಲ್ಲಿ ಅದರದ್ದು ಗುಡ್ಡಗಳು ಬೆಳವಣಿಗೆ ಹಂತ ಸರ್. 30 ಡಿಗ್ರಿ ಸೆಲ್ಸಿಯಸ್ ಗಿಂತ ತಾಪಮಾನ ಹೆಚ್ಚಾದಾಗ ಅದು ಗುಡ್ಡಗಳ ಪ್ರಮಾಣ ಹೆಚ್ಚಾಯ್ತಾವ್ ಸರ್. ಆದರೆ ಜರ್ಮಿನೇಷನ್ ಅದರದ್ದು ಮೊಳಕೆಗಳು ಬರುವುದಕ್ಕೆ ಟೆಂಪರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಬೇಕು, ಫ್ರಮ್ ಜೂನ್ ಟು ನವೆಂಬರ್ ಅಂತ ಹೇಳ್ಬಹುದು ಸರ್. ಈಗ ಅದು ನಾನು ಫೆಬ್ರವರಿನಲ್ಲಿ ಕಟಿಂಗ್ ಮಾಡಿಸಿ ಒಳ್ಳೆ ರೀತಿ ನಿರ್ವಹಣೆ ಮಾಡಿದಾಗ ಮುಂದಿನ ಸಲ ಇದಕ್ಕಿಂತಲೂ ಹೆಚ್ಚಿಗೆ ಇಳುವರಿ ಬರ್ತದ ಅಂತ ಒಂದು ಭರವಸೆ ನಾನು ಇಟ್ಕೊಂಡಿನಿ ಸರ್. ಈಗ ನೀವೇನು BSc B.Ed. ಕಲ್ತೀರಿ? ಹೌದು ಸರ್. ಆ ಶಿಕ್ಷಣದ ಒಂದು ಉಪಯೋಗ ನಿಮ್ಮ ಕೃಷಿ ಒಳಗೆ ಆಗ್ತಾ ಇದೆ ಅಂತೀರಿ? ಆಗ್ತಾ ಇದೆ ಸರ್. ನಾನು ಶಿಕ್ಷಣದಲ್ಲಿ ಕಲ್ತಿದ್ದನ್ನು ವೈಜ್ಞಾನಿಕವಾಗಿ ಬಳಸ್ಕೊಳ್ಳಿಕ್ಕೆ ಅದು ಹೆಲ್ಪ್ ಆಗ್ತಾ ಇದೆ ಸರ್. ವಿಜ್ಞಾನಿಗಳನ್ನಾಗಲಿ ಅಥವಾ ಕೃಷಿ ಅಧಿಕಾರಿಗಳನ್ನಾಗಲಿ ಭೇಟಿಯಾಗಿ ಅವ್ರ ವಿಚಾರ ವಿಮರ್ಶೆ ಮಾಡ್ತಾ ಇರ್ತೀರಿ ಅವ್ರ ಜೊತೆಗೆ? ಮಾಡ್ತೀನಿ ಸರ್. ಈಗ ನಮ್ಮ ಬೀದರ್ ಹತ್ತಿರ ಜನವಾಡ ಕೃಷಿ ಕೇಂದ್ರ ಅಂತಿದೆ, ಅಲ್ಲಲ್ಲಿ ಕಾನ್ಫರೆನ್ಸ್ ನಡೆದಾಗೆಲ್ಲ ನಾನು ಅದಕ್ಕೆ ಸಮಯ ಕೊಟ್ಟು ಅವರ ಅನುಭವವನ್ನು ಪಡೆದು ಅದು ಪ್ರಾಯೋಗಿಕವಾಗಿ ಮಾಡಿ ನೋಡ್ಲಿಕ್ಕೆ ಯಾವಾಗ್ಲೂ ಇಷ್ಟಪಡ್ತೀನಿ ಸರ್. ಅದನ್ನು ಅಲ್ಲೇ ಕೇಳ ಅಲ್ಲೇ ಬಿಡಲ್ಲ, ಅದನ್ನು ಪ್ರಾಯೋಗಿಕವಾಗಿ ತಂದು ನಂದು ಸ್ವಲ್ಪ ಜಮೀನಿನ ಬಲ್ಲಿ ಮೊದಲು ಮಾಡಿ ನೋಡ್ತೀನಿ, ಆಮೇಲೆ ಅದು ಜಾರಿಗೆ ತರ್ತೀನಿ ಸರ್. ಅಡ್ಡಿಲ್ಲ. ಮೊದಲು ಪ್ರಾತ್ಯಕ್ಷಿಕೆ ಮಾಡಿ ನೋಡ್ತೀರಿ? ಪ್ರಾತ್ಯಕ್ಷಿಕವಾಗಿ ಮಾಡಿ, ಅದು ಸರಿ ಬಂತು ಅಂತಂದ್ರೆ ಅದನ್ನ ಎಲ್ಲ ಕಾರ್ಯರೂಪದಲ್ಲಿ ತರ್ತೀನಿ ಸರ್. ತರ್ತೀರಿ. ಈಗ ಏನು ನಿಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಅದ? ಎರಡು ಬೋರ್ವೆಲ್ಗಳದಾವ. ಹೌದು ಸರ್. ನೀರನ್ನು ಸಾಕಷ್ಟು ಅದ? ನೀವು ಸಾಕಷ್ಟು ಅದ. ಕಬ್ಬಿಗಷ್ಟೇ ಉಪಯೋಗ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಅದನ್ನು ಬೇರೆ ಬೆಳೆಗಳಿಗೂ ಕೂಡ ಉಪಯೋಗ? ಈ ವರ್ಷ ಒಂದು ಥಡಿ ತೊಗರಿಗೂ ಕೊಟ್ಟಿದ್ದೇವೆ ಸರ್. ಸಾಮಾನ್ಯವಾಗಿ ಒಣ ಬೇಸಾಯ ಮಾಡುತ್ತಿದ್ದಾಗ ಪರ್ ಎಕರ್ 6 ಕ್ವಿಂಟಲ್ ಬರ್ತಿತ್ತು, ಆದ್ರೆ ಈ ಒಂದ್ ಥಡಿ ನೀರು ಕೊಡೋದು ಉಪಯೋಗ ಆಗಿ ಈ ಸಲ ತೊಗರಿ 9 ಕ್ವಿಂಟಲ್ ಆಗಿದೆ ಸರ್. ಆಮೇಲೆ ಕಡ್ಲಿ 4-5 ಬರ್ತಿತ್ತು, 6.5 ಕ್ವಿಂಟಲ್ ಆಗಿದೆ. ಅದು ಕುಸ್ಬಿನೂ ಕೂಡ ಒಂದ್ 6.5-7 ಕ್ವಿಂಟಲ್ ಬರುವಂತ ಸಾಧ್ಯತೆ ಇದೆ ಸರ್. ಆಮೇಲೆ ಜೋಳಕ್ನು ಕೊಟ್ಟಿನಿ. ನಾನು ಜೋಳದಕ್ಕಿಂತಲೂ ಸ್ವಲ್ಪ ನನ್ನಲ್ಲಿ ಹೈನುಗಾರಿಕೆ ಇದೆಯಲ್ಲ ಸರ್, ದನಗಳ ಮೇವಿನಗೋಸ್ಕರ ನೋಡೋಣ ಪ್ರಾಯೋಗಿಕವಾಗಿ ಜರ್ಮಿನೇಷನ್ ಆಗ್ತದಂತ ಹೇಳಿ ನೀರು ಬಿಟ್ಟಿದ ಕೂಡನೆ ಒಂದೇ ದಂಟಿಗೆ 3-4 ಜರ್ಮ್ಸ್ಗಳು ಬೆಳೆದು ಕಳಕಿ ಮಟ್ಟನು ಚೆಂದ ಬಂದಿದೆ. ಇರತಕ್ಕಂತ ಒಂದು ಮುಖ್ಯ ಕಾಂಡಕ್ಕೆ ತೆನೆ ಮಟ್ಟನು ಉತ್ತಮ ರೀತಿ ಇದೆ. ನಾವು ಸಾಮಾನ್ಯವಾಗಿ ನಮ್ ಕಾರಂಜ ಪಟ್ಟಿದವರು ಎಕರೆಗೆ 7-8 ಚೀಲ ಜೋಳ ಬೆಳೆಸ್ತೀವಿ ಸರ್. ಅಷ್ಟು ಇಳುವರಿ ಅಲ್ಲದೇನೆ ಮತ್ ಮೆವಿನ ಪ್ರಮಾಣನು ಈ ಸಲ ನೀರಿನಿಂದ ಜಾಸ್ತಿ ಆಗಿದೆ ಸರ್. ನೀರಿಂದ ಉಪಯೋಗ ಒಣ ಬೇಸಾಯಕ್ಕೂ ಬಹಳ ಉಪಯೋಗ ಆಗಿದೆ. ಎಷ್ಟು ಸಲ ನೀರು ಕೊಟ್ಟಿರಿ ನೀವು ಮೇವಿಗಾಗ್ಲಿ ಅಥವಾ ಜೋಳಕ್ಕಾಗ್ಲಿ ಅಥವಾ ಕಡ್ಲಿಗಾಗ್ಲಿ ತೊಗರಿಗಾಗ್ಲಿ? ಕಡ್ಲಿಗೆ ತೊಗರಿಗೆ ಒಂದೊಂದೇ ಸಲ ಕೊಟ್ಟಿವಿ ಸರ್, ನಾಲಿ ರೂಪದಲ್ಲಿ. ಈಗ ಜೋಳಕ್ಕೆ 2 ಸಲ ಕೊಟ್ಟಿವಿ ಸರ್. ಮೇವಿನ ಬೆಳೆಗೆ? ಮೇವಿನ ಬೆಳೆ ಅಂತೂ ಭೂಮಿಯಲ್ಲಿಲ್ಲ, ಕಟ್ಟೆದಲ್ಲಿ ಎಲ್ಲೆಲ್ಲಿ ಅಲ್ಲಿ ಅಲ್ಲಿ ನೀರು ಹರಿತಾ ಇರ್ತಲ್ಲ ಕಟ್ಟೆ ಸರ್, ಅಲ್ಲಿಗೆ ಅದು ನಾವು ಹುಲ್ಲನ್ನು ಹಚ್ಚಿದೀವಿ ಸರ್. ಅದು ಕಬ್ಬಿಗೆ ನೀರು ಹೋಗ್ತಾ ಇದ್ದಾಗ ಆಟೋಮೆಟಿಕ್ ಆಗ ಹುಲ್ಲು ಬೆಳೀತದ, ಆಗಾಗ ಮತ್ ಕಟ್ ಮಾಡ್ತೀವಿ, ಮತ್ ಅದಕ್ಕೆ ಸಾವಯವ ಗೊಬ್ಬರ ಹಾಕಿದಾಗ ಮತ್ ಅದು ಡೆವಲಪ್ ಆಗ್ತದ. 3 ಎಮ್ಮೆಗಳಿವೆ ಸರ್ 4. ಆ ಎಮ್ಮೆಗಳಿಗೆ ಆ ಮೇವು 4 ಎಮ್ಮೆಗಳು 4 ಎಮ್ಮೆಗಳು ಆಕಳಿಲ್ಲ? ಆಕಳಿಲ್ಲ ಸರ್, ಎಮ್ಮೆಗಳೇ ಅವ ಸರ್. ಎಮ್ಮೆಗಳದಾವ. ಎಷ್ಟು ಇಳುವರಿ ಬರ್ತದೆ ಒಂದೊಂದು ಎಮ್ಮೆಯಿಂದ ನಿಮಗೆ? ಒಂದ್ ಎಮ್ಮೆ ಮಿನಿಮಮ್ 4 ಲೀಟರ್ ಹಾಲು ಕೊಡ್ತಕ್ಕಂತ ಎಮ್ಮೆಗಳೇ ಇವೆ ಸರ್ 4 ನಂಬಲ್ಲಿ. ಒಂದೇ ಸಲ 2 ಜನನ ಮಾಡ್ತಾವ, ಮತ್ತೊಂದ್ ಸಲ 2. ಹೀಗಾಗಿ ಸುಮಾರು 1971 ನಮ್ಮ ತಂದೆ ತಾಯಿ ಹಾಲಿನ ಮೇಲೇನೆ ಜೀವನ ಸಾಗಿಸ್ತಾ ಬಂದರು ಸರ್. ಮನೆತನದ ವೃತ್ತಿ ಅದು? ವೃತ್ತಿ ಸರ್. ನಮ್ಮ ತಾಯಿಯವರಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ KMF ದಿಂದ ಪ್ರಶಸ್ತಿನೂ ಕೂಡ ಸಿಕ್ಕಿದೆ ಸರ್. ರೆಗ್ಯುಲರ್ ಹಾಲು ಕೊಡ್ತೇವೆ ಸರ್, ಒಂದು ದಿವಸನೂ ನಮ್ದು ಮಿಸ್ಟೇಕ್ ಆಗಲ್ಲ. ಎಷ್ಟು ಹಾಲು ಕೊಡ್ತೀರಿ ದಿವಸಕ್ಕೆ? ನಾವು ಮಿನಿಮಮ್ 2 ಸಮಯದ ಕೂಡಿ ಯಾವಾಗ್ಲೂ ನಮ್ಮಲ್ಲಿ 12-18 ಲೀಟರ್ ಹಾಲು ಇರುತ್ತೆ ಸರ್, 2 ಎಮ್ಮೆಗಳು. ಆಮೇಲೆ ಮ್ಯಾಕ್ಸಿಮಮ್ ಒಂದೊಂದ್ಸಲ 3 ಜನ ಮಾಡೋದಂದ್ರೆ ಇನ್ನ 20ಕ್ಕಿಂತ ಹೆಚ್ಚು ಲೀಟರ್ ಹಾಲುಗಳನ್ನು ಕೊಡ್ತೇವೆ ಸರ್. ಕೊಬ್ಬಿನ ಲೆಕ್ಕಾಚಾರದ ಮೇಲೆ ನಿಮಗೆ ಪೇಮೆಂಟ್ ಆಗ್ತದೆ? ಕೊಬ್ಬಿನ ಲೆಕ್ಕಾಚಾರ. ಒಂದು ಲೀಟರ್ ಎಷ್ಟು ಬೀಳುತ್ತದೆ ನಿಮಗೆ ಹಾಲು? ನಮ್ಮ ಎಮ್ಮೆಗೆ ಮಿನಿಮಮ್ ಈಗ ಸರ್, ಈಗ ಸರ್ಕಾರದ ದರ ಹೆಚ್ಚಿಸಿದ ಮೇಲೆ ಮಿನಿಮಮ್ 24 ಬೀಳ್ತಾ ಇದೆ, ಮ್ಯಾಕ್ಸಿಮಮ್ 38 ಬೀಳ್ತಾ ಇದೆ ಸರ್. 38 ರೂಪಾಯಿ ತಗೊಂಡಿರಿ ನೀವು? 38 ತಗೊಂಡಿದ್ದೀವಿ ಸರ್. ಮೇವಲ್ದೆ ಮತ್ತೆ ದಾಣಿ ಮಿಶ್ರಣ ಅಂತವಿಂತವ ನಾನು ಸ್ವಂತ ಮಾಡ್ತೀನಿ ಸರ್. ಈಗ ಮೆಕ್ಕೆಜೋಳ ಇದೆ, ಹೆಬ್ರಾಡ್ ಇದೆ, ಆಮೇಲೆ ರಾಶಿ ಸಮಯದಲ್ಲಿ ಅಲ್ಲಲ್ಲೆಲ್ಲ ಕೃಷಿ ಕರೆದು ಈ ಹುಳ ತಿಂದಿವು ಖಂಡು ಅವೆಲ್ಲ ಅಂತ ಹಿಂಗ ಕಡಿಮೆ ರೇಟ್ದಾಗ ಮಾರ್ತಾರಲ್ಲ ಸರ್, ಅವನ್ನು ತಂದು ನಮ್ಮಲ್ಲಿ ಗಿರಣಿಯಲ್ಲಿ ದಪ್ಪ ದಪ್ಪ ಹೊಡೆದು ಅದರಲ್ಲಿ ಏನಪ್ಪಾ ಅಂದ್ರೆ ಉಪ್ಪು ಅದೆಲ್ಲ ಬೆರೆಸಿ ಇಡ್ತೀನಿ ಸರ್. ಹಾಲು ಕೊಡ್ತಕ್ಕಂತ ದನಗಳಿಗೆ ರಾತ್ರಿ ಸಮಯದಲ್ಲಿ 1.5 ಕೆಜಿ ನೆನೆ ಹಾಕಿ ಮುಂಜಾನೆ ಸಮಯದಲ್ಲಿ ಚುನ್ನಿ ರೂಪದಲ್ಲಿ ಅವು ಕೊಡ್ತೀನಿ ಸರ್. ಆಮೇಲೆ ಶತಾವರಿ ಪೌಡರ್ ಅಂತ ಬರುತ್ತೆ ಸರ್ ಆಯುರ್ವೇದಿಕ್, ಶತಾವರಿ ಪೌಡರ್ ಅನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಬೆರಕೆ ಮಾಡೋದ್ರಿಂದ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ, ಕೊಬ್ಬಿನ ಪ್ರಮಾಣದಲ್ಲೂ ಹೆಚ್ಚಾಗಿ ರೇಟು ಏರಿಕೆದಲ್ಲಿ ಬರುತ್ತೆ ಸರ್. ಶತಾವರಿ ಪೌಡರ್ ಯೂಸ್ ಮಾಡ್ತೀವಿ ಸರ್ ಚುನ್ನಿಯಲ್ಲಿ. ಅದು ಶತಾವರಿ ನೀವೇ ಬೆಳೆದಿದ್ದ? ಶತಾವರಿ ನನ್ಬಲ್ನು ಇದೆ ಸರ್, ಈಗ ನಾನು ನೀರಾವರಿ ಮಾಡ್ಮೇಲೆ ಹಚ್ಚಿನಿ ಸರ್. ಸುಮಾರು 60 ರೀತಿಯ ಔಷಧಿ ಸಸ್ಯಗಳನ್ನು ಹಚ್ಚಿನಿ, ಅದರಲ್ಲಿ ಶತಾವರಿ ಸುಮಾರು 17 ಸಸ್ಯಗಳನ್ನು ಹಚ್ಚಿನಿ ಸರ್. ಆದ್ರೆ ಈ ಮೊದಲು ನಾನು ಈ ಚೌದಾಪುಡಿ ದುಕಾನ್ಗಳಿಂದ ಖರೀದಿ ತಂದು ಬೆರಕೆ ಮಾಡ್ತಿದ್ದೆ. ಅದ್ ಹೆಂಗ್ ಗೊತ್ತಾಯ್ತು ನಿಮ್ಗೆ ಶತಾವರಿ ಪೌಡರ್ದಿಂದ ಉಪಯೋಗ ಆಗ್ತದೆ ಅಂತೇಳಿ? ಜನವಾಡ ಕೃಷಿ ಕೇಂದ್ರಕ್ಕೆ ಹೋದಾಗ ಹೈನುಗಾರಿಕೆದು ಒಂದು ಕಾನ್ಫರೆನ್ಸ್ ಇತ್ತು, ಅಲ್ಲಿ ಅಷ್ಟು ಮಾಹಿತಿ ನಂತರ ಮತ್ತೆ ನಮ್ದು ಕಮಟಾಣ ಹತ್ತಿರ ಹೈನುಗಾರಿಕೆದೊಂದು ವಿದ್ಯಾಲಯ ಇದೆ ಅಲ್ಲ ಸರ್, ಅಲ್ಲಿ ಕಾನ್ಫರೆನ್ಸ್ ಇದ್ದಾಗ ಒಬ್ಬ ಒಳ್ಳೆ ರೀತಿಯ ಹಾಲಿನ ಉತ್ಪನ್ನದ ಬಗ್ಗೆ ಹೇಳಕ್ ಬಂದಿದ್ದರು ಸರ್. ಅವರಲ್ಲಿ ನಾನು ವೇದಿಕೆ ಮೇಲೆ ಕೇಳಕ್ ಆಗ್ಲಿಲ್ಲ, ಆಮೇಲೆ ಭೇಟಿಯಾಗಿ ಕೇಳಿದಾಗ ಈ ಒಂದು ಮಾರ್ಗದರ್ಶನ ಹೇಳಿದ್ರು ಸರ್, ಅದನ್ನೇ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದಾಗ ಫಲ ಕಂಡಿನಿ ಸರ್. ಅಂದ್ರೆ ನೀವು ಶತಾವರಿ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗಿವೆ? ಆಗಿದೆ ಸರ್, ಸುಮಾರು 10-15% ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸರ್. ನಿಮ್ ಸುತ್ತಮುತ್ತಲು ಯಾರಾದರೂ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ದಾರಾ? ಮಾಡ್ತಾರೆ ಸರ್. ಅವರಿಗೆ ಈ ಬಗ್ಗೆ ತಾವೇನಾದ್ರೂ ಹೇಳಿರಿ? ಖಂಡಿತವಾಗಿ ಹೇಳಿನಿ ಸರ್, ಹಾಲಿನ ಉತ್ಪನ್ನದ ಬಗ್ಗೆ ಶತಾವರಿ ಪೌಡರ್ ಯೂಸ್ ಮಾಡಬೇಕು. ಆಮೇಲೆ ಈಗ ಮಾರ್ಚ್ ಏಪ್ರಿಲ್ ದಲ್ಲಿ ಸ್ವಲ್ಪ ಹಾಲಿನ ಪ್ರಮಾಣ ಮೇವಿನಗೋಸ್ಕರ ಕಡಿಮೆ ಆದಾಗ ಚುನ್ನಿ ರೂಪದಲ್ಲಿ ಶತಾವರಿ ಅವು ಕೊಡೋದ್ರಿಂದ ಹಾಲಿನ ಪ್ರಮಾಣ ಮೇಂಟೈನ್ ಮಾಡಬಹುದು ಅಂತ ನಾನು ಸಾಕಷ್ಟು ಜನರಿಗೆ ಮಾಹಿತಿಯನ್ನು ಕೊಟ್ಟಿನಿ ಸರ್. ಈಗ ಶತಾವರಿಯನ್ನ ತಾವು ಬೆಳೀತಾ ಇದ್ದೀರಿ, ಅದರ ಜೊತೆಗೆ ಮತ್ತೆ ಯಾವ ಔಷಧೀಯ ಸಸ್ಯಗಳನ್ನು ಬೆಳೀತಾ ಇದ್ದೀರಿ? ಸುಮಾರು 60 ವಿಧದ ಔಷಧಿ ಸಸ್ಯಗಳನ್ನು ನಾನು ಬೆಳೆಸಿನಿ ಸರ್. ಯಾಕಂದ್ರೆ ನಾನು ಮೂಲತಃ ನಾಟಿ ವೈದ್ಯನು, ನಮ್ಮ ಒಂದು ಜೀವನದಲ್ಲಿ ಬೆಳೆಸ್ಕೊತಾ ಬಂದೀನಿ ಸರ್. ಸುಮಾರು ರೋಗಗಳಿಗೆ ನಾಟಿ ಔಷಧ ರೂಪದಲ್ಲಿ ಕೊಡ್ತೀನಿ. ಬೀದರ್ DC ಅವರಲ್ಲಿಂದ ಕೂಡ ನನಗೆ 2005 ನಾಟಿ ವೈದ್ಯ ಅಂತ ಸರ್ಟಿಫಿಕೇಟ್ ನು ಸಿಕ್ಕಿದೆ ಸರ್. ಸಂತೋಷ. ಅದು ಕೂಡ ಈಗ ಅಲ್ಲಲ್ಲಿ ಸಿಗ್ತಾ ಇಲ್ಲ ಸರ್. ನಾನು ಟೀಚರ್ ವೃತ್ತಿ ಕೃಷಿಕಾಗಿ ದುಡಿಯುವ ಕಾರಣ ಯಾವುದೋ ಒಂದು ಔಷಧಕ್ಕಾಗಿ ಎಲ್ಲೆಲ್ಲ ಅಡ್ಡಾಡ್ತಾ ಇರಬೇಕಾಗಿತ್ತು. ಅದಕ್ಕೆ ಹೊಲದಲ್ಲಿ ಇರ್ತಕ್ಕಂತ ಕಟ್ಟೆಗಳ ಮೇಲೆ ಆ ಔಷಧಿ ಸಸ್ಯಗಳನ್ನು ಹಚ್ಚಿನಿ ಸರ್. ಇದರಿಂದ ಮಣ್ಣಿನ ಸವೆತನು ಕಡಿಮೆ ಆಗುತ್ತೆ ಸರ್, ಆಮೇಲೆ ಬೆನಿಫಿಟ್ ನು ಸಿಗುತ್ತೆ ಜನರಿಗೆಲ್ಲ. ಉಪಯೋಗ ಆಗ್ತದಲ್ಲ ನಿಮ್ಮ ವೃತ್ತಿಯಿಂದಾಗಿ? ಆಗ್ತದೆ ಸರ್. ನಾನು ಬಹಳಷ್ಟು ಸುಮಾರು ಇಲ್ಲಿಯವರೆಗೆ 1,000 ಜನರಿಗೆ ಅದರದ್ದು ಮೆಡಿಸಿನ್ ಟ್ರೀಟ್ ನಾನು ಕೊಟ್ಟಿನಿ ಸರ್. ಯಾವ್ಯಾವ ರೋಗಗಳಿಗೆ ಕೊಟ್ಟಿರ್ತಾವೆ? ಇವು ಎಲುಬು ಪೇನ್ ಇದ್ದವರಿಗೆ, ಜಾಯಿಂಟ್ ಪೇನ್ ಇದ್ದವರಿಗೆ, ಪೈಲ್ಸ್ ರೋಗಕ್ಕೆ, ಸಂತಾನ ಸಮಸ್ಯೆ, ವೀಕ್ನೆಸ್, ಆಮೇಲೆ ಬುದ್ಧಿಮಾಂದ್ಯತೆ, ಇವಕ್ಕೆಲ್ಲ ರೆಡಿ ಮಾಡಿ ಕೊಡ್ತೀನಿ ಸರ್. ಅದು ಮತ್ತು ವೈಜ್ಞಾನಿಕವಾಗಿ ಅವರಲ್ಲಿ ಯಾವ ಅಂಶದ ಕೊರತೆ ಇದೆ, ಯಾವ ಅಂಶವನ್ನು ಕೊಡಬೇಕು ಅನ್ನುವಂಥದ್ದು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಕೊಡ್ತೀನಿ ಸರ್. ಮೊದಲು ಪ್ರಾಯೋಗಿಕವಾಗಿ ಅಲ್ಲಲ್ಲಿ ಬಳಕೆ ಮಾಡಿ ನೋಡಿ ಅದರ ಫಲತೆಯನ್ನು ಕಂಡೇ ಯೂಸ್ ಮಾಡ್ತೀನಿ ಸರ್. ಅಂದ್ರೆ ಈಗ ತಗೊಂಡವರು ಬಹಳ ಸಂತೋಷದಿಂದಿದ್ದಾರೆ? ಸಂತೋಷದಿಂದಿದ್ದಾರೆ ಸರ್. ಬೋನ್ ಪ್ರಾಬ್ಲಮ್, ಜಾಯಿಂಟ್ ಪೇನ್ಸ್ ಈಗ ಸಾಮಾನ್ಯ ಆಗಿದೆ ಸರ್. ಅದಕ್ಕೆ ಹೊಟ್ಟೆಯಲ್ಲಿ ಕೊಡ್ತೀನಿ, ಮಸಾಜ್ ಆಯಿಲ್ ನು ಕೊಡ್ತೀನಿ ಸರ್. 15 ಯೂಸ್ ಮಾಡೋದ್ರಿಂದ ಪರ್ಮನೆಂಟ್ ಕ್ಯೂರ್ ಆಗಿದೆ ಅಂತ ಬಹಳಷ್ಟು ಜನ ಮತ್ತ ಫೋನ್ ಮಾಡಿ ಹೇಳ್ತಾರೆ ಸರ್. ಆದ್ರೆ ಮತ್ತೆ ಅವರಲ್ಲಿ ಯಾವುದೇ ರೀತಿ, ಮೊದಲ ನಾನು ಅಲ್ಲಲ್ಲಿ ಅಡ್ಡಾಡ್ ತರಬೇಕಾದ್ರೆ ಪೆಟ್ರೋಲ್ ದರ ಅದು ತಗೋಬೇಕಾಯ್ತಿತ್ತು ಸರ್. ಈಗ ಸ್ವತಃ ನಾನೇ ಬೆಳೆಸುವ ಕಾರಣ ನಾನೇನಪ್ಪಾ ಅಂದ್ರೆ ನಿರ್ವಹಣೆಗಾಗಿ ಯಾವುದೇ ದುಡ್ಡು ಕೇಳ್ತಾ ಇರೋದಿಲ್ಲ. ಕೆಲವರು ಕೊಟ್ಟು ಹೋಯ್ತಾರೆ, ಕೆಲವರು ಸಂತೋಷದಿಂದ ಕಡಿಮೆ ಆದ್ಮೇಲೆ ನೆನಪಿಸ್ಕೊಡೋರ್ನು ಇದ್ದಾರೆ ಸರ್. ನಾನಂತೂ ಇಂತಿಷ್ಟಂತ ಏನ್ ದರ ಇಟ್ಟಿಲ್ಲ, ಆದ್ರೆ ಅವ್ರ ನೆಚ್ಚಿಲ್ ಅವ್ರು ಕೊಡಬಹುದು. ಅಂದ್ರೆ ಅವರಿಗೆ ಒಂದು ತೃಪ್ತಿ ಆದ್ಮೇಲೆ, ಸಂತೋಷ ಆದ್ಮೇಲೆ ಅವರು ಒಂದು ತಮಗೇನ್ ತಿಳಿತದೋ ಅದನ್ನು ಕೊಡಬಹುದು. ಕೊಡಬಹುದು ಸರ್. ಬಹಳ ಒಳ್ಳೆ ಸೇವೆಯನ್ನ ತಾವು ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ತಾವು ಏನು ಇದು ನೀವು ಕಲ್ತಂತಹ ವಿದ್ಯೆನೋ ಅಥವಾ ತಲೆ ತಲಾಂತರದಿಂದ ಬಂದಂತಹ ವಿದ್ಯೆನೋ ಅಥವಾ ನೀವು ನಿಮ್ಮಲ್ಲಿ ಏನು ಸುಧಾರಣೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಮತ್ತೆ ನೀವು ಹೆಚ್ಚಿಗೆ ಆಯುರ್ವೇದವನ್ನ ಕಲಿತಂತಹದ್ದೇನಾದ್ರೂ ಅದನ್ನ ಹೆಂಗ? ನಮ್ಮ ಸೋದರ ಮಾವ ನಾಯಿ ಕಡಿತಕ್ಕೆ ಆಮೇಲೆ ಸಂತಾನ ಸಮಸ್ಯೆಗಾಗಿ ಕೊಡ್ತಿದ್ರು. ಬಹಳಷ್ಟು ಜನ ಸಂತೋಷದಿಂದ ಬರ್ತೀರ್ ಸರ್. ನಾ ರಜೆ ಕಾಲದಲ್ಲಿ ಹೋದಾಗ ಹೇಗೋ ಆಗದ್ರಲ್ಲಿ ಆಸಕ್ತಿ ಬಿದ್ದು ಸ್ವಲ್ಪ ಔಷಧಗಳು ಕಲ್ಕೊಂಡೆ. ತದನಂತರ BSc CBZ ಓದುವಾಗ ಮೆಡಿಸಿನಲ್ ಪ್ಲಾಂಟ್ಸ್ ಅಂತೇಳಿ ಒಂದು ಪಾಠನೇ ಇತ್ತು ಸರ್. ಅದ್ರ ಬಗ್ಗೆ ಆಸಕ್ತಿವಾಗಿ ಅವು ಪ್ರಾಯೋಗಿಕವಾಗಿ ನೋಡಿಕೊಂಡಾಗ ಅದು ಫಲಿತಾಂಶ ನನಗೆ ಕೊಡ್ತಾ ಹೋಯ್ತು. ಇದರಲ್ಲಿಂದ ಆಸಕ್ತಿಯುತವಾಗಿ ನಾನು ಬೆಳೆದ್ಬಿಟ್ಟೆ ಸರ್. ಪೇಷಂಟ್ ನನ್ ಕಡಿಮೆ ಆಗಿದೆ ಅಂತ ಹೇಳಿ ಸಂತೋಷ ತೋಡ್ಕೊಂಡಾಗ ಅವ್ರಿಗಿಂತಲೂ ಸಂತೋಷ ನನಗೂ ಆಗುತ್ತೆ. ಯಾವುದೇ ನಾನು ಪಾಂಪ್ಲೆಟ್ ಮೂಲಕ ಅದ್ರ ಮೂಲಕ ಪ್ರಚಾರ ಮಾಡಿಲ್ಲ, ಆದ್ರೆ ಪೇಷಂಟ್ ಟು ಪೇಷಂಟ್ ಆಟೋಮೆಟಿಕ್ ಆಗಿ ಪ್ರಚಾರ ಆಗಿದೆ ಸರ್. ಆಮೇಲೆ ನಂದು ಹೌಸ್ ಡೆಲಿವರಿ ಸರ್. ಅವ್ರ ಕಾರಣಾಂತರದಿಂದ ನಾನು ಮುಂಜಾನೆ ಸಮಯದಲ್ಲಿ ಸ್ಕೂಲ್ನಲ್ಲಿ ಇರ್ತೀನಿ, ಆಮೇಲೆ ಸಾಯಂಕಾಲ ಎಲ್ಲ ಕೃಷಿದಲ್ಲಿ ತೊಡಗ್ತೀನಿ. ಅದಕ್ಕೆ ಬೀದರ್ ಜಿಲ್ಲೆಯವರು ಯಾವುದೇ ಕೊನೆದಿಂದ ಫೋನ್ ಮಾಡಿದ್ರೆ ಆ ತಾಲೂಕಕ್ಕೆ ಯಾವಾಗ ಹೋಗ್ತಾ ಅವಾಗೆಲ್ಲ ಅವರಿಗೆ ಹೌಸ್ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀನಿ ಸರ್. ನಂಬಲ್ ಬೈಕ್ ಇದೆ, ಅವರೇ ನಂಬಲ್ ಬರ್ಬೇಕಂತ ಏನು ಅವಶ್ಯಕತೆ ಇಲ್ಲ ಸರ್. ಈ ರೀತಿ ಸೇವೆಯನ್ನು ಮಾಡ್ತೀನಿ ಸರ್. ಒಳ್ಳೆ ಸೇವೆಯನ್ನು ತಾವು ಮಾಡ್ತಾ ಇದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗೆ ತಮ್ಮಂತವ್ರ ಸೇವೆ ಬಹಳ ಮುಖ್ಯ. ಯಾಕಂತಂದ್ರೆ ಅಲ್ಲಿ ಸಕಾಲಕ್ಕೆ ವೈದ್ಯರು ಸಿಗೋದಿಲ್ಲ. ಅಂತಹ ಸಂದರ್ಭದೊಳಗೆ ತಮ್ಮ ಸೇವೆ ಬಹಳ ಮಹತ್ವದ ಕೆಲಸವನ್ನ ಮಾಡ್ತದ ಅಂತ ಹೇಳಿ ನಮಗನ್ನಿಸ್ತದ. ಈಗ ವಿಶ್ವಾಸ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಮುಖ್ಯ. ವಿಶ್ವಾಸ ಇಟ್ಟುಕೊಂಡವರು ದಿನೇ ದಿನ ಹೆಚ್ಚಾಗ್ತಾ ಇದ್ದಾರ ಅಂತ ಅನಿಸ್ತದ ತಮಗೆ? ಹೌದು ಸರ್, ವಿಶ್ವಾಸದಿಂದ ನನ್ನಲ್ಲಿ ಪೇಷಂಟ್ಸ್ ಗಳು ಬರ್ತಾವ ಸರ್. ನಾನು ಸ್ವಂತ ಅಡ್ವೈಸ್ ಮಾಡಿದ ಎಲ್ಲಿಲ್ಲ, ವಿಶ್ವಾಸೇ ಒಂದು ಮುಖ್ಯ ಇದೆ ಸರ್. ಈಗ ಅದಕ್ಕಾಗಿ ತಮ್ಮ ಹತ್ರ ಏನಾದ್ರೂ ಹಿಂಗ ಸರ್ಟಿಫಿಕೇಟ್ಸ್ ಆಗಲಿ ಟೆಸ್ಟಿಮೋನಿಯಲ್ಸ್ ಏನಾದ್ರೂ ಅದಾವ ಇಂಥ ಒಂದು ನಾನು ವೃತ್ತಿಯನ್ನ ಮಾಡ್ತಾ ಇದ್ದೀನಿ ನನ್ನ ಜನರಿಗೆ ಅನುಕೂಲ ಆಗುವಂತದ್ದು? DC ಅವ್ರಲ್ಲಿ ಸಿಕ್ಕಿದ್ದಿದೆ ಸರ್, ನಾಟಿ ವೈದ್ಯರು ಅಂತೇಳಿ. ಬೀದರ್ ನಮ್ಮ ರಂಗ ಮಂದಿರ್ನಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ಸರ್, ಅದರಲ್ಲಿ ಭಾಗವಹಿಸಿ ಜಾಗದ ಮೇಲೆ ದೇಹವನ್ನು ಕಟ್ ಮಾಡಿ ಔಷಧಿ ರಸವನ್ನು ಹಚ್ಚಿ ಆಗಿಂದಾಗೆ ಜಾಯಿಂಟ್ ಮಾಡಿ ಇಂತ ಪ್ರಾಯೋಗಿಕ ಅಂಶಗಳನ್ನು ಅವ್ರಿಗೆ ತೋರಿಸಿಕೊಟ್ಟಾಗ ಅವ್ರ ನಾನು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಸರ್. ಕೆಲವೊಮ್ಮೆ ಏನೋ ಇಂತಹ ಒಂದು ಔಷಧ ತಗೊಂಡ ನಂತರ ಏನಾದರೂ ಹಿಂಗ ಸೈಡ್ ಎಫೆಕ್ಟ್ಸ್ ಆದಂತದ್ದು ಅಂತದ್ದೇನು ಉದಾಹರಣೆಗಳು? ನಾನು ಕೊಡ್ತಕ್ಕಂತ ಔಷಧದ ಮೂರು ಗುಣಗಳಿವೆ ಸರ್. ನೋ ಸೈಡ್ ಎಫೆಕ್ಟ್, ಬಟ್ ಜಸ್ಟ್ ಲಾಂಗ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಕ್ಯೂರ್. ಖಂಡಿತವಾಗಿ ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚಿಗೆ ದಿವಸ ತಗೊಳ್ಬೇಕು. ಆಮೇಲೆ ಸೈಡ್ ಎಫೆಕ್ಟ್ ಅಂತೂ ಇಲ್ವೇ ಇಲ್ಲ. ಸೈಡ್ ಎಫೆಕ್ಟ್ ಇರ್ತಕ್ಕಂತ ಔಷಧಗಳು ನಾನು ಬಳಕೆ ಮಾಡೋದೇ ಇಲ್ಲ ಸರ್. ಮೊದಲು ಅದು ಪ್ರಾಯೋಗಿಕವಾಗಿ ತಿಳ್ಕೊಂಡ ಮೇಲೆ ಅದರಲ್ಲಿ ಇರ್ತಕ್ಕಂತ ರಾಸಾಯನಿಕ ಅಂಶವೇನು, ಅವರಲ್ಲಿ ಕೊರತೆ ಇರ್ತಕ್ಕಂತ ರಾಸಾಯನಿಕ ಅಂಶವೇನು ಅಂತೇಳಿ ಪತ್ತೆ ಹಚ್ಚಿದ ಮೇಲೆ ತಾನೇ ನಾನು ಕೊಡೋದು ಸರ್. ನೀವು ಮತ್ತೆ ಯಾವ ಟೈಪ್ ಅವ್ರನ್ನ ಡಯಾಗ್ನೋಸ್ ಮಾಡ್ತೀರಿ? ರಿಪೋರ್ಟ್ ಮೇಲ್ ಮಾಡ್ತೇವೆ ಸರ್. ಈಗ ಸಂತಾನ್ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವರಲ್ಲಿ ಸೆಮೆನ್ಸ್ ಕಾಂಟೆಂಟ್ ಕಡಿಮೆ ಇದೆಯೋ ಅಥವಾ ಇಂಟರ್ನಲ್ ಹೀಟ್ ಜಾಸ್ತಿ ಇದೆಯೋ ಅಥವಾ ಇಂಟರ್ನಲ್ ಕೂಲ್ ಜಾಸ್ತಿ ಇದೆಯೋ ಅದನ್ನು ಪತ್ತೆ ಹಚ್ಚಿ, ಈಗ ಸಂತಾನ್ ಪ್ರಾಬ್ಲಮ್ ಅಂದ್ರೂ ಎಲ್ಲರಿಗೂ ಒಂದೇ ಕೊಡಲ್ಲ ಸರ್, ಅದು ಯಾವ ಪ್ರಾಬ್ಲಮ್ ಇದೆ, ಒಳಗ್ ಹೀಟ್ ಜಾಸ್ತಿ ಇದ್ದಾಗ ಯಾವ್ದು ಕೊಡಬೇಕು, ಸೆಮೆನ್ ಕಂಟೆಂಟ್ ಹೆಚ್ಚಿಗೆ ಮಾಡಬೇಕಾದ್ರೆ ಯಾವ್ದು ಕೊಡಬೇಕು ಅಂತ ಹಿಂಗ ಆಧಾರವಾಗಿ ಇಟ್ಕೊಂಡು ರಿಪೋರ್ಟ್ಸ್ ನೋಡೇ ಕೊಡ್ತೀನಿ ಸರ್. ಸುಮ್ಮನೆ ಸಂತಾನ ಇಲ್ಲ ಅಂತ ಹೇಳಿ ಬಂದಾಗ ಎಲ್ಲರಿಗೆ ಒಂದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡಲ್ಲ ಸರ್, ಎಲ್ಲರಿಗೂ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಇರ್ತದೆ ಸರ್. ಅದಕ್ಕೆ ಒಂದೇ ಕಾರಣ ಇರಲ್ಲ ಸರ್. ಈ ರೀತಿ ನಾನು ಈಗ ಸುಗರ್ ದೋರ್ ಬರ್ತಾರ, ಸುಗರ್ ಲೆವೆಲ್ ನೋಡಿಕೊಂಡೆ ಅವ್ರಿಗೆ ಭಿನ್ನ ರೀತಿಯಲ್ಲಿ ಟ್ರೀಟ್ ಲೆವೆಲ್ ಇರುವ ಹಾಗೆ ಕೊಡ್ತೀನಿ ಸರ್. ಅಡ್ಡಿಲ್ಲ, ಬಹಳ ಒಳ್ಳೆ ಸೇವೆಯನ್ನು ತಾವು ಗ್ರಾಮೀಣ ಪ್ರದೇಶದೊಳಗೆ ಮಾಡ್ತಾ ಇದ್ದೀರಿ. ಈಗ ಏನು ನಿಮ್ಮ ಕೃಷಿ ಬಗ್ಗೆ ಬರೋಣ. ಕೃಷಿ ಒಳಗೆ ತಾವು ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡೋದಿಲ್ಲ, ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಪೀಡನಾಶಕಗಳನ್ನಾಗಲಿ ಬಳಸೋದಿಲ್ಲ, ಎಲ್ಲ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಮಾಡ್ತೀವಿ ಸರ್. ಏನೇನು ಯಾವ್ಯಾವ ಗೊಬ್ಬರವನ್ನು ತಾವು ಬಳಸ್ತಾ ಇದ್ದೀರಿ? ನಾನು ಕಾಂಪೋಸ್ಟ್ ರೆಡಿ ಮಾಡ್ತೀನಿ ಸರ್. ನಮ್ಮಲ್ಲಿ 4 ದನಗಳಿಂದ ಬಂದಿರತಕ್ಕಂತ ಸಗಣಿ, ಆಮೇಲೆ ಕಚ್ಚಾ ಮೇವು, ಆಮೇಲೆ ಬೇಸಿಗೆ ಸಮಯದಲ್ಲಿ ರಜಾ ದಿವಸಗಳಲ್ಲಿ ನಾನು ಸಂಪೂರ್ಣ ಕಟ್ಟೆ ಮೇಲೆ ಇರ್ತಕ್ಕಂತ ಎಲ್ಲ ಬೇವಿನ ತಪ್ಪಲುಗಳು, ಇಲಕ್ಕಿ ಗಿಡ ಅಂತ ಇರ್ತದೆ ಸರ್, ಅದೆಲ್ಲ ಕಲೆಕ್ಟ್ ಮಾಡಿ 3 ಫೀಟ್ ಡೀಪ್ ಇರ್ತಕ್ಕಂತ 20x20 ಹುಂಡದಲ್ಲಿ ತುಂಬತೀನಿ ಸರ್. ತುಂಬಿ ಆಮೇಲೆ ಮಳೆಗಾಲ ಬಂದಾಗ ಸೂಕ್ಷ್ಮಾಣು ಜೀವಿಗಳು ಅದರಾಗೆಲ್ಲ ಬೆಳೆದು ಅದು ಕೊಳೆಯುವಂತೆ ಮಾಡಿ ಅದೇ ಗೊಬ್ಬರವನ್ನು ಯೂಸ್ ಮಾಡ್ತೀನಿ. ವರ್ಷಕ್ಕೆ ಹೀಗೆ ಸುಮಾರು 20 ಟ್ರ್ಯಾಕ್ಟರ್ ಗೊಬ್ಬರಗಳನ್ನು ನಾನು ಸ್ವಂತ ಪ್ರಾಡಕ್ಟ್ ಮಾಡಿ ಅದೇ ಬಳಕೆ ಮಾಡ್ತೀನಿ ಸರ್. ಅದರದು ದಿನ ದಿನೇ ಧನಾತ್ಮಕ ರಿಸಲ್ಟ್ನೂ ಬರ್ತಾ ಇದೆ. ಆ ಕೀಟನಾಶಕ್ಕಾಗಿ ಒಂದು ತಲೆಬೇನೆ, ಅದನ್ನು ಕೂಡ ರಾಸಾಯನಿಕವಾಗಿ ಬಳಸಲ್ಲ, 18 ರೀತಿಯ ಆಯುರ್ವೇದಿಕ್ಗಳನ್ನು ಬಳಸಿ ಆ ಬೆಳೆಗೆ ಹಾನಿ ಆಗಲಾರದಂತೆ, ಮುಂದೆ ತಿಂತಕ್ಕಂತ ನಮ್ಮವರಿಗೆ ಹಾನಿ ಆಗಲಾರದಂತೆ ಖಂಡಿತವಾಗಿ ಔಷಧ ಸ್ಪ್ರೇ ಮಾಡಿ ಹುಳಗಳನ್ನು ಪ್ರಾಯೋಗಿಕವಾಗಿ ನಾನು ಕೊಲ್ಲೋದು ಕೂಡ ಕಂಡೀನಿ ಸರ್. ಈಗ 18 ಬಗೆ ಅಂತ ಹೇಳಿದ್ರಲ್ಲ, ಹೌದು ಸರ್. ಯಾವ ವನಸ್ಪತಿಯನ್ನು ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ? ವನಸ್ಪತಿಯಲ್ಲಿ ಬೇವು ಯೂಸ್ ಮಾಡ್ತೀನಿ ಸರ್, ಬ್ರಹ್ಮದಂಡಿ ಯೂಸ್ ಮಾಡ್ತೀನಿ, ಆಡು ಸೊಗೆ ಯೂಸ್ ಮಾಡ್ತೀನಿ, ಎಕ್ಕೆ ಉಪಯೋಗ ಮಾಡ್ತೀನಿ, ಆಮೇಲೆ ಕಾರಿಂಗ ಅಂತ ಇರುತ್ತೆ ಸರ್, ಕಾರಿಂಗ ಯೂಸ್ ಮಾಡ್ತೀನಿ. ಕಾರಿಂಗ ಅಂದ್ರೆ ಇಂಗು ಸರ್, ಇದು ತಿಂತೀವಲ್ಲ ಇಂಗ, ಅದು ಮುಗುಳು ಇದ್ದಾಗ ಅದಕ್ಕೆ ಕಾರಿಂಗ ಅಂತ ಕರೀತಾರೆ ಸರ್. ಆಮೇಲೆ ಲಕ್ಕಿ ತಪ್ಪಲ ಯೂಸ್ ಮಾಡ್ತೀನಿ, ಗೋಮೂತ್ರ ಯೂಸ್ ಮಾಡ್ತೀನಿ ಸರ್, ಫರ್ಮೆಂಟೇಷನ್ ಪ್ರೋಸೆಸ್ ಸಲುವಾಗಿ ಅದ್ರಾಗ ಸ್ವಲ್ಪ ಉಪ್ಪು ಯೂಸ್ ಮಾಡ್ತೀನಿ. ಈ ಎಲ್ಲಾ ಉಪ್ಪು ಯೂಸ್ ಮಾಡೋದ್ರಿಂದ ಅವುಗಳಲ್ಲಿ ಕೆಲವುಗಳಿಗೆ ಫ್ಲವರ್ ಪ್ರೊಮೋಟಿಂಗ್ ಏಜೆಂಟ್ ಅಂತ ಕೆಲಸ ಮಾಡ್ತಾವ ಸರ್, ಮೊಗ್ಗಿಗಳನ್ನು ಹೂಗಳಾಗಿ, ಹೂಗಳನ್ನು ಕಾಯಿಗಳಾಗಿ ಪರಿವರ್ತನೆ ಮಾಡ್ತಾವ. ಕೆಲವುಗಳು ಮೊಟ್ಟೆ ನಾಶಕಗಳಿವೆ ಸರ್, ಮತ್ತಿನ್ನು ಕೆಲವು ಕೀಟನಾಶಕಗಳಿವೆ. ಅದರಲ್ಲಿ ಎಲ್ಲಾ ಕಂಟೆಂಟ್ ಆಗಿ ಸುಮಾರು ನಾನು ಅದು ಬಳಸಿ ಎಷ್ಟು ತಾಸಿಗೆ ಹುಳು ಸಾಯ್ತದ, ಎಷ್ಟು ತಾಸೊಳಗೆ ಹುಳು ಹುಟ್ಟುತ್ತದ ಅನ್ನೋದನ್ನು ಸುಮಾರು 7 ದಿವಸ ಕಾಲ ತೊಗರಿ ಹೊಲದಲ್ಲೇ ಉಳಿದು ಪ್ರಾಯೋಗಿಕ ಅಧ್ಯಯನ ಮಾಡಿನ್ ಸರ್. ಮಾಡೇ ಅದು ಪ್ರಯೋಗ ಮಾಡಿ ನೋಡಿನ್ ಸರ್. ನಿಮ್ಮಲ್ಲಿ ನೀವು ಬಳಸ್ತಾ ಇದ್ರಿ, ಅದನ್ನ ಬೇರೆ ರೈತರಿಗೆ ಏನಾದ್ರೂ ಹೇಳ್ತಾ ಇದ್ರಿ, ಹಿಂಗ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಏನಾದ್ರು ಹೇಳ್ತಾ ಇದ್ರಿ? ನಾನು 2005-2006 ಸುಮಾರು 1,000-2,000 ಲೀಟರ್ ಡೈಲಿ ಹೋಗ್ತಿತ್ತು ಸರ್. ಅದ್ರ ಕಾರಣಾಂತರಗಳಿಂದ ಪೇಟೆಂಟ್ ಇರಬೇಕು, ಯಾವ ಆಧಾರವಾಗಿ ನೀವು ಮಾರಾಟ ಮಾಡ್ತಿದ್ರ ಅಂದಾಗ ನಿಲ್ಲಿಸ್ಬಿಟ್ಟು ನಾನು ಮಾಡ್ತಕ್ಕಂತ ಕೃಷಿಯಲ್ಲಿ, ನಮ್ಮ ಸಂಬಂಧದವರ ಕೃಷಿಯಲ್ಲಿ, ಮತ್ತು ನನ್ನ ಜೊತೆಗೆ ನಮಗೂ ಕೊಡ್ರಿ ಸರ್ ಅಂದ್ರೂ ಕೊಡ್ತೀನಿ. ಕೆಲವರಿಗೆ ಫಾರ್ಮುಲಾನು ಹೇಳಿನಿ ಸರ್, ನಾನು ಶಿಕ್ಷಣ ಕ್ಷೇತ್ರದಾಗ ಇರ್ತೀನಿ, ಎಲ್ಲಾ ಟೈಮ್ ಈ ಕಡೆ ಕೊಡೋದಾಗಲ್ಲ, ಜನಪರ ಒಂದು ಉಪಯೋಗ ಆಗ್ಲಿ ಎಂಬ ಉದ್ದೇಶದಿಂದ ಆ ಒಂದು ಕಲೆ ನನ್ನಲ್ಲೇ ಇಟ್ಕೊಂಡಿಲ್ಲ. ಯಾರ ಆಸಕ್ತಿಲಿಂದ ಕೇಳಲಿಕ್ಕೆ ಬರ್ತಾರ ಅವ್ರಿಗೆ ಆ ಫಾರ್ಮುಲಾನು ಕೊಟ್ಬಿಟ್ಟಿನಿ, ಬಹಳಷ್ಟು ಜನ ಉಪಯೋಗ ಮಾಡ್ತಾ ಇದ್ದಾರೆ. ಈಗೇನು ತಾವು 18 ಮೂಲಿಕೆಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ? ಹೌದು. ಮತ್ತೆ ಸಾವಯವ ಪದಾರ್ಥ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಇದ್ರ ಬಗ್ಗೆ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಇಂಥದ್ದೊಂದು ಅನುಕೂಲ ಆಗ್ತದ ರೈತರಿಗೆ ಅನ್ನೋದ್ರ ಬಗ್ಗೆ ತಾವೇನಾದ್ರೂ ಚರ್ಚೆ ಮಾಡಿ ಇದನ್ನ ಎಲ್ಲರಿಗೂ ಮುಟ್ಟಿಸುವಂತಹ ಒಂದು ವ್ಯವಸ್ಥೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ವಿಷಯ ನೀವು ಅವ್ರ ಮುಂದಿಟ್ಟಿರ ಹೆಂಗ? ನನಗ ಅಂತ ಒಂದು ಅವಶ್ಯಕತೆಗಳು ಸಿಕ್ಕಿಲ್ಲ ಸರ್, ಅಂತವು ಪ್ರಮೋಟ್ನು ಯಾರು ಮಾಡಿಲ್ಲ ಸರ್. ನಾನು ಬಡತನದಿಂದ ಬಂದವನು, ಮೊಟ್ಟ ಮೊದಲು ಪ್ರಮೋಟ್ ಆಗಿ ನನ್ನ ತವರು ಜಿಲ್ಲೆದಿಂದ ಹೊರಗೆ ಬಂದಿದ್ದಂದ್ರೆ ಈ ಒಂದು ಕೇಂದ್ರಕ್ಕೆ ಸರ್. ಅದಕ್ಕಾಗಿ ನನಗೆ ಜನಪರದಲ್ಲಿ ಅದು ವೈಜ್ಞಾನಿಗಳ ಜೊತೆ ಸಂವಾದ ಮಾಡಿ ಕಾರ್ಯರೂಪಕ್ಕೆ ಬರುವಂತೆ ಮಾಡುವಂತ ಅವಕಾಶಗಳು ಸಿಕ್ಕಿಲ್ಲ ಸರ್. ನಾನು ಈ ಶಾಲಾ ಮಟ್ಟದಲ್ಲಿ, ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಇರ್ತಲ್ಲ ಸರ್, ಅದಕ್ಕೆ ರಾಜ್ಯ ಮಟ್ಟತನ ಕೃಷಿಯಲ್ಲಿ ಮಳೆ ನೀರಿನ ಕೊಯ್ಲು, ಆಮೇಲೆ ಔಷಧಿ ಸಸ್ಯಗಳು, ಆಮೇಲೆ ಔಷಧಿ ಪಿಡುಗುಗಳ ನಿವಾರಣೆ ಅಂತ ಇದು ಆಯಿಲ್ ರೆಡಿ ಮಾಡಿ ಪ್ರೈಸ್ ತಂದಿನಿ ಸರ್. ಈ ರೀತಿ ಶಿಕ್ಷಣ ಲೆವೆಲ್ದಿಂದ ರಾಜ್ಯ ಮಟ್ಟಕ್ಕೆ ಹೋಗಿನಿ, ಹೊರತು ಈ ಕೃಷಿ ಕ್ಷೇತ್ರದ ಸಂಬಂಧದಾಗಿ ಆ ನಿಟ್ಟಿನಲ್ಲಿ ನಾ ಇನ್ನ ಬೆಳೆದಿಲ್ಲ ಸರ್. ಈಗ ಒಂದೇನು 6 ಎಕರೆ ಜಮೀನ್ ಅದ ತಮಗೆ? ಹೌದು. ಒಂದು ವರ್ಷಕ್ಕೆ ಇದರಿಂದ ನಿಮ್ಗೆ ಆದಾಯ ಎಷ್ಟು ಬರ್ತದೆ? ಈ ವರ್ಷ ನೀರಾವರಿ ಆದ್ಮೇಲೆ ಸುಮಾರು 4.5 ಲಕ್ಷ ಬರಬಹುದು. 4.5 ಲಕ್ಷ ಬರಬಹುದಂತ ನಿಮ್ದು ಲೆಕ್ಕ ಇದೆ ಸರ್? ಒಂದು ಅಂದಾಜು ಒಂದು 4 ಲಕ್ಷ ಆದ್ರೂ ನಿಮಗೆ ಬರಬೇಕು, ಮೇಲ್ಪಟ್ಟೆ ಬರ್ತದೆ, ಅದಕ್ಕಿಂತ ಹೆಚ್ಚಿಗೆ ಬರ್ತದೆ. ಕೃಷಿ ಮತ್ತೆ ನಿಮ್ಮ ವೃತ್ತಿ ಶಿಕ್ಷಕ ವೃತ್ತಿ ಎರಡಕ್ಕೂ ಬಹಳಷ್ಟು ಟೈಮ್ ಬೇಕಾಗ್ತದೆ. ಬೇಕು ಸರ್. ಹೆಂಗ್ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ನಾನು ಮಾರ್ನಿಂಗ್ 5 ಗಂಟೆಗೆ ಎದ್ಕೊಂಡೆ ಅಂದ್ರೆ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ದುಡಿತಾ ಇರ್ತೀನಿ ಸರ್. ನನಗೆ ಶಾಲೆಯಲ್ಲಿ 5 ಪಿರಿಯಡ್ಸ್ಗಳು ಬರ್ತಾವ, ಆ 5 ಪಿರಿಯಡ್ಗಳನ್ನು ಹೇಳ್ಕೊಂಡು ಉಳಿದಂತ ಸಮಯ ನಾನು ಕೃಷಿಗೆ ಕೊಡ್ತೀನಿ ಸರ್. ಆಮೇಲೆ ಒಬ್ಬ ಆಳ ಮಗ ಇದ್ದಾನೆ ಸರ್, ನಾನು ಅವನಿಗೆ ಗೈಡ್ ಮಾಡ್ತೀನಿ, ಈಗೊತ್ತು ಈ ಕೆಲಸ ಆಗ್ಬೇಕು, ಇಷ್ಟು ನೀನ್ ನೀರು ಬಿಡಬೇಕು ಅಂತೆಲ್ಲ ಹೇಳ್ತಾ ಇರ್ತೀನಿ ಸರ್. ನಾನು ಕನಿಷ್ಠ 2 ದಿವಸಕ್ಕೊಮ್ಮೆ ಆದ್ರೂ ಆ ಒಂದು ಹೊಲಕ್ ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀನಿ ಸರ್. ಆಮೇಲೆ ಸಂಡೇ ಅದು ಹಾಲಿಡೇ ಇದ್ದ ಫುಲ್ ಟೈಮ್ ಕೃಷಿ ಕಡೆ ಕೊಡ್ತೀನಿ ಸರ್. ಈ ನಿಟ್ಟಿನಲ್ಲಿ ನಾನು ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್. ಒಳ್ಳೇದು. ಈಗ ಯಾರಾದ್ರೂ ಈ ವಿಚಾರ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್. ಹೇಳ್ರಿ. 9 972 77 77 515 1 1 5 1 5 ಈ ನಂಬರ್ ಅನ್ನ ಯಾರಾದ್ರೂ ಸಂಪರ್ಕ ಮಾಡಬಹುದು. ಒಳ್ಳೇದು. ರಮಣ ಕುಮಾರ್ ಅವರೇ, ಇಲ್ಲಿ ತನಕ ತಮ್ಮ ಅದ್ಭುತವಾದಂತಹ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮತ್ತೆ ಆಸಕ್ತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಾವು ಮಾಡ್ತಾ ಇರುವಂತಹ ಸೇವೆ ಬಹಳ ಅಮೂಲ್ಯವಾದಂತಹದ್ದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗೆ ಏನು ತಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀರಿ, ಅದು ಅತ್ಯಂತ ಅವಶ್ಯಕವಾಗಿ ಇರುವಂತಹದ್ದು. ಅದರ ಜೊತೆಗೆ ಕೃಷಿ ಒಳಗೆ ಯಾವ ರೀತಿ ಕಲಿತವರು ಮುಂದೆ ಬರಬಹುದು ಅನ್ನೋದ್ರ ಬಗ್ಗೆ ತಾವು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಮಣ್ಣಿನ ಮಗ ಕೇಳಿದ್ರಲ್ಲ, ಈಗ ಕಟಕ್ಬಾವಿಯ ರೇವಣ್ಣ, ಕಾಮಣ್ಣ, ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ ಕೇಳೋಣ. We'll be right back.